ಜಯ ಮುನಿಕೃತ ಶರಣ ಜಯ ತನುಜ ವಿದಾರಣ ಜಯ ತಮಗರಣ ಜಯ ಇನ ಕುಲೋತ್ಥರಣ ಜಯ ಮುನಿಕೃತ ಶರಣ ಜಯ ತನುಜ ವಿದಾರಣ ಜಯ ತಮಗರಣ ಜಯ ಜಯ ಈ ಮುತ್ತು ಮುಖವೋ ಮತ್ತೆ ತನುವಿನ ಕಾಂತಿ ಈ ಬಿಲ್ಲು ಈ ಬಾಣ ನಿಂತ ಭಾವ ಈ ಮುತ್ತು ಮುಖವೋ ಮತ್ತೆ ತನುವಿನ ಕಾಂತಿ ಈ ಬಿಲ್ಲು ಈ ಬಾಣ ನಿಂತ ಭಾವ ಈ ತನು ಈ ರಾಣಿ ಈ ಬಂಟ ಈ ಭಾಗ್ಯ ಆವ ದೇವರಿಗುಂಟು ಮೂಲೋಕದೊಳಗೆ ಈತನು ಈ ರಾಣಿ ಈ ಬಂಟ ಈ ಭಾಗ್ಯ ಆವ ದೇವರಿಗುಂಟು ಮೂಲೋಕದೊಳಗೆ ಪಮರಿಸ ಸನಿ ಪಮರಿಸ ಸಿಗರಿ ಗಮ ಪಂಬರಿಸ ನಿಸರಿ ಗಮ ಪಂಬ ಗಮ ಬನಿ ಪಬ ನಿಸರಿ ಗಮ ಪಮರಿಸ ನಿಸರಿ ಸಾರಿ ಬನಿ ಸನಿ ಪಮ ಸನಿ ಪಮ ಪಮರಿಸ ನಿಸರಿ ಗ ಜಯ ಜಯ ಧರೆಯೊಳತಿ ಭಾರವನು ಇಳುಹಿ ಕಮಲಜ ಮುಖ್ಯ ಸುರರ ಮೊರೆಯನು ಕೇಳ್ದು ನರರೂಪ ತಾಳ್ದು ಧರೆಯೊಳತಿ ಭಾರವನು ಇಳುಹಿ ಕಮಲಜ ಮುಖ್ಯ ಸುರರ ಮೊರೆಯನು ಕೇಳ್ದು ನರರೂಪ ತಾಳ್ದು ದಶರಥನ ಗರ್ಭದಲ್ಲಿ ಜನಿಸಿ ಮುನ್ನ ಮುನಿಯ ಮನೋರಥವ ತಾಕಾಯ್ದ ಪುಣ್ಯ ಚರಿತ ಹರುಷದಲ್ಲಿ ಕುಮಳೆಯ ಗರಿಗೆ ಭೂಮಿ ಜಯ ಸಹಿತ ಸೌಮಿತ್ರಿಯೊಡನೆ ದೇವರ್ಕಳು ಹರುಷದಲ್ಲಿ ಕುಮಳೆಯ ಗದೆಯೇ ಭೂಮಿ ಜಯ ಸಹಿತ ಸೌಮಿತ್ರಿಯೊಡಗೂಡಿ ಕ್ಷೇಮದಿಂದ ಅಯೋಧ್ಯ ಪುರತಿ ಸುಖದಲ್ಲಿದ್ದ ಸ್ವಾಮಿ ಶ್ರೀ ಗಯವದನ ರಘುಕುಲ ತಿಲಕ ಸ್ವಾಮಿ ಶ್ರೀ ಗಯವದನ ರಘುಕುಲ ತಿಲಕ ಜಯ ಜಯ